ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣ ಶರಣಾರ್ಥಿ. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೆಳೆಯಲ್ಲಿ ಬರುವ ರೋಗಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗುರುದೇವಿ ವಿ ನವಲಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೂಡ ಕಾರ್ಯಕ್ರಮದಲ್ಲಿ ಕೇಳ್ತೀರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೆಳೆಯಲ್ಲಿ ಬರುವ ರೋಗಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗುರುದೇವಿ ವಿ ನವಲಿ ಅವರೊಂದಿಗೆ ಸಂದರ್ಶನವನ್ನು ಇದೀಗ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ಈರುಳ್ಳಿ ಬೆಳೆಯಲ್ಲಿ ಬರ್ತಕ್ಕಂತ ಒಂದು ರೋಗಗಳು ಯಾವ್ಯಾವು, ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಗುರುದೇವಿ ವಿ ನವಿಲೆ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ ಸರ್. ಮೇಡಮ್ ಹೇಳಿ. ಮೇಡಮ್, ಇವತ್ತು ಈ ಒಂದು ಈರುಳ್ಳಿ ಬೆಳೆಯಲ್ಲಿ ಬರತಕ್ಕಂತ ಅನೇಕ ರೋಗಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಈಗ ಈರುಳ್ಳಿ ಬೆಳೆಯಲ್ಲಿ ಬರುವಂತಹ ಪ್ರಮುಖ ರೋಗಗಳು ಅಂತಂದ್ರೆ ಯಾವ್ಯಾವ ಮೇಡಮ್? ಎಲ್ಲರಿಗೂ ನಮಸ್ಕಾರ. ಎಲ್ಲ ರೈತ ಬಾಂಧವರೇ, ಈ ಭಾಗದಲ್ಲಿ ಎಸ್ಪೆಷಲಿ ನಮ್ಮ ಚಿತ್ರದುರ್ಗ, ಹಿರಿಯೂರು, ಚಳ್ಳಿಕೆರೆ ಹಾಗೂ ಮೊಣಕಾಲ್ಮೂರು ಈ ಭಾಗಗಳಲ್ಲಿ ನಾವು ಯಥೇಚ್ಛವಾಗಿ ಈರುಳ್ಳಿ ಬೆಳೆ ಬೆಳೆಯುವುದನ್ನ ನೋಡಿದ್ದೀವಿ. ಅಲ್ಲಿ ಇತ್ತೀಚೆಗೆ ನಾನು ಈರುಳ್ಳಿ ಬೆಳೆಯಲ್ಲಿ ಸಮೀಕ್ಷೆ ಮಾಡಿ ನೋಡಿದಾಗ ಹೆಚ್ಚಿನ ಪ್ರಮಾಣದ ರೋಗದ ಬಾಧೆಯನ್ನು ನಾನು ಇಲ್ಲಿ ಕಂಡು ಬಂದಿರೋದನ್ನ ನೋಡಿದ್ದೀನಿ. ಇಲ್ಲಿ ನಾನು ನಿಮಗೆ ತಮಗೆ ತಿಳಿಸ್ಕೊಡೋದೇನಂದ್ರೆ, ಈ ಈರುಳ್ಳಿಯಲ್ಲಿ ನಮ್ಮ ಭಾಗದಲ್ಲಿ ಪ್ರಮುಖವಾಗಿ ನಾಲ್ಕು ಮುಖ್ಯವಾದ ರೋಗಗಳನ್ನ ನಾವು ಕಂಡು ಬರ್ತವೆ. ಇಲ್ಲಿ ಒಂದು ನೇರಳೆ ಮಚ್ಚೆ ರೋಗ, ಈರುಳ್ಳಿ ಗಡ್ಡೆ ಕೊಳೆ ರೋಗ, ಕೇದಿಗೆ ರೋಗ ಹಾಗೂ ಕಾಂಡ ಮತ್ತು ಗಡ್ಡೆ ಕೊಳೆ ರೋಗವನ್ನ ನಾವು ಇಲ್ಲಿ ಕಾಣಬಹುದು. ನಾವು ಒಂದನ್ನೊಂದು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಹೇಳುವುದಾದ್ರೆ ನೇರಳೆಯ ಮಚ್ಚೆ ರೋಗ. ನೇರಳೆಯ ಮಚ್ಚೆ ರೋಗ ಅಂದ ತಕ್ಷಣ ನಿಮ್ಗೆ ಕಂಡುಬರುತ್ತೆ, ನೇರಳೆ ಅಂತಂದ್ರೆ ನಾವು ಜಾಮೂನು, ನಾವು ಪರ್ಪಲ್ ಅಂತ ಹೇಳ್ತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ಪರ್ಪಲ್ ಬ್ಲಾಚ್ ಅಂತ ಹೇಳ್ತಾರೆ. ಮಚ್ಚೆ ಅಂತಂದ್ರೆ ಈಗ ನಾವು ಯಾವುದೇ ಸ್ಕಿನ್ ಅಥವಾ ನಮ್ಮ ಚರ್ಮದಲ್ಲಿ ಒಂದು ಮಚ್ಚೆಯಾಕಾರದ ಒಂದು ಅಂಶವನ್ನು ನೋಡೋದ್ರಿಂದ, ಹಾಗೆ ನಮ್ಮ ಈರುಳ್ಳಿ ಬೆಳೆಯ ಎಲೆಗಳ ಮೇಲ್ಭಾಗದಲ್ಲಿ ಸಣ್ಣನೆಯ ಆಕಾರದ ಮಚ್ಚೆಗಳನ್ನ ನೋಡ್ತೀವಿ. ಈ ಮಚ್ಚೆಗಳು ಈರುಳ್ಳಿ ಬೆಳೆಯನ್ನ ನೀವು ಡೈರೆಕ್ಟ್ ಬೀಜ ಬಿತ್ತನೆ ಮಾಡಿದ ಬೆಳೆಯಿಂದ ಬರಬಹುದು ಅಥವಾ ಸಸಿ ಮಡಿಗಳನ್ನ ನಾಟಿ ಮಾಡುವುದರಿಂದನೂ ಈ ರೋಗವು ಬರಬಹುದು. ಈ ರೋಗವು ಯಾವ ಟೈಮ್ನಲ್ಲಿ ಬರುತ್ತೆ ಅಂತಂದ್ರೆ, ಮಳೆ ಬಿದ್ದ ತಕ್ಷಣ ಒಂದು 2-3 ದಿನಗಳ ನಂತರದಲ್ಲಿ ಈ ರೋಗವನ್ನು ನಾವು ಹೆಚ್ಚಾಗಿ ಕಾಣಬಹುದು. ಈ ರೋಗದ ಲಕ್ಷಣಗಳು ಯಾವ ತರನಾಗಿ ಇರುತ್ತದೆ ಅಂತಂದ್ರೆ, ಈರುಳ್ಳಿ ಎಲೆಗಳ ಮೇಲೆ ಒಂದು ಸಣ್ಣನೆಯ ನೇರಳೆಯ ಆಕಾರದ ಒಂದು ಸ್ಪಿಂಡಲ್ ಶೇಪ್ ಅಂತ ಹೇಳ್ತೀವಿ, ಈಗ ಗೋಧಿ ಆಕಾರ ಅಂತ ನಾವು ಹೇಳ್ತೀವಲ್ವಾ, ಆ ಆಕಾರದ ಒಂದು ಮಚ್ಚೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇದು ಏನಾಗುತ್ತೆ ಅಂದ್ರೆ, ಇದು ಹೆಚ್ಚಿನ ಪ್ರಮಾಣದಲ್ಲಿ ಇದರ ಒಂದು ಸೈಜ್ ಕೂಡ ಹೆಚ್ಚಾಗಿ ಒಂದರಿಂದ 1-10 mm ವರೆಗೂ ನಾವು ಸಹಿತ ಇದನ್ನ ನೋಡಬಹುದು. ಹಾಗೆ ಇದರ ಸುತ್ತಲೂ ನಾವು ಹಳದಿ ಬಣ್ಣನೆಯ ಆಕಾರದ ಒಂದು ಅಂಶವನ್ನ ಕಾಣ್ತೀವಿ, ಅಂದ್ರೆ ಬಾರ್ಡರ್ ಅಂತ ಹೇಳ್ತೀವಿ, ಯೆಲ್ಲೋ ಬಾರ್ಡರ್ ಅಂತ ಹೇಳ್ತೀವಿ. ಇದನ್ನ ನಾವು ಎಲೆಗಳ ಭಾಗದಲ್ಲಿ ನೋಡಬಹುದು. ಆಮೇಲೆ ಈ ರೋಗಾಣು ಈರುಳ್ಳಿ ಬೆಳೆ ಯಾವುದೇ ಭಾಗದಲ್ಲಿನೂ ಆದ್ರೂ ನೋಡಬಹುದು, ಎಲೆಗಳ ಮೇಲೂ ನೋಡಬಹುದು, ಆಮೇಲೆ ತುದಿಯ ಭಾಗದಲ್ಲಿನೂ ಸಹಿತ ನಾವು ಇದನ್ನ ನೋಡಬಹುದು. ಈ ಎಲೆ ಮಚ್ಚೆ ರೋಗವು ಒಂದು ಪ್ರಮುಖವಾದ ರೋಗ. ಏನಾಗುತ್ತದೆ ಅಂತಂದ್ರೆ ಇಲ್ಲಿ ಒಂದು ಪತ್ರಹರಿತಿನ ಒಂದು ಕೊರತೆಯನ್ನು ಉಂಟು ಮಾಡುತ್ತೆ. ಯಾಕಂದ್ರೆ ಇದು ಎಲೆಗಳ ಮೇಲೆ ಬರುವುದರಿಂದ ಎಲೆಗಳ ಒಂದು ಪೋಷಕಾಂಶಗಳನ್ನು ಈ ರೋಗಾಣು ಹೀರಿಕೊಳ್ಳುವುದರಿಂದ ಯಥೇಚ್ಛವಾಗಿ ನಮ್ಮ ಪೋಷಕಾಂಶಗಳು ರೋಗಾಣುಗಳು ಬಳಸುವುದರಿಂದ ಏನಾಗುತ್ತೆ ಅಂತಂದ್ರೆ ಎಲ್ಲೆಲ್ಲಿ ನಾವು ಈ ಮಚ್ಚೆಗಳನ್ನ ಕಾಣ್ತೀವೋ ಅಲ್ಲಲ್ಲಿ ಆ ಗಿಡವನ್ನು ಮುರಿದು ಬೀಳುವಿಕೆಯನ್ನು ನಾವು ನೋಡ್ತೀವಿ. ಯಾವಾಗ ಆ ಎಲೆಗಳು ಮುರಿದು ಬೀಳ್ತವೋ ಆ ಭಾಗದಲ್ಲಿ ಅಲ್ಲಿಂದ ಏನಾಗುತ್ತಂದ್ರೆ ನೀರು ಮತ್ತು ಲವಣಾಂಶಗಳ ಒಂದು ಪ್ರಸಾರವನ್ನು ತಡೆಗಟ್ಟುತ್ತದೆ. ಆ ಪ್ರಸಾರವನ್ನು ತಡೆಗಟ್ಟಿದಾಗ ಏನಾಗುತ್ತೆ ಅಂತಂದ್ರೆ ಗಿಡದ ಬೆಳವಣಿಗೆ ಏನಾಗುತ್ತೆ, ಕುಂಠಿತವಾಗುತ್ತೆ. ಆಮೇಲೆ ಎಲೆಗಳು ನಾವು ಒಣಗಿದ ರೀತಿಯಲ್ಲಿ ಕಾಣಬಹುದು. ಈಗ ಎಲೆಗಳು ಒಣಗಿದ ರೀತಿಯಲ್ಲಿ ನಾವು ಕಾಣೋದ್ರಿಂದ ಏನಾಗುತ್ತೆ ಅಂದ್ರೆ ಗಡ್ಡೆಗಳ ಬೆಳವಣಿಗೆ ಕುಂಠಿತವಾಗುತ್ತದೆ. ಹಾಗಾಗಿ ಏನಂತಂದ್ರೆ ನಾವು ಈರುಳ್ಳಿ ಬೆಳೆಯನ್ನು ಸಂಪೂರ್ಣವಾಗಿ ನಾಶವನ್ನು ನೋಡಬಹುದು. ಹಾಗಾಗಿ ಈ ಈರುಳ್ಳಿಯ ನೇರಳೆ ಎಲೆಮಚ್ಚೆ ರೋಗವು ಪ್ರಮುಖ ಒಂದು ರೋಗವಾಗಿದೆ. ಇದನ್ನು ನಿರ್ವಹಣೆ ಮಾಡುವುದು ನಮ್ಮ ರೈತರಲ್ಲಿ ಬಹುಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತದೆ. ಅಂದ್ರೆ ಈ ಒಂದು ಈರುಳ್ಳಿಯಲ್ಲಿ ಬರತಕ್ಕಂತ ನೇರಳೆ ಮಚ್ಚೆ ರೋಗ ಅಂತಂದ್ರೆ ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳ್ತೀರಾ? ಅಂದ್ರೆ ಹೆಚ್ಚಾಗಿ ಮಳೆ ಬರೋದ್ರಿಂದ ಬರುತ್ತೋ ಅಥವಾ ಬಿಸಿಲಿನ ವಾತಾವರಣದಿಂದ ಬರುತ್ತೋ ಅಥವಾ ಅಂದ್ರೆ ಪೋಷಕಾಂಶಗಳ ಕೊರತೆಯಿಂದ ಬರುತ್ತೋ? ಇದು ಒಂದು ರೋಗವು ಮೇಜರ್ಲಿ ಬರೋದಂದ್ರೆ ಒಂದು ಶಿಲೀಂಧ್ರ ಅಂತ ಹೇಳ್ತೀವಿ, ಅಲ್ಟರ್ನೇರಿಯಾ ಪೋರಿ ಅಂತ ಹೇಳಿ ಒಂದು ಶಿಲೀಂಧ್ರದಿಂದ ಬರುವಂತದ್ದು. ಯಾವಾಗ್ಲೂ ಈ ಶಿಲೀಂಧ್ರದ ಒಂದು ರೋಗ ಯಾವಾಗ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಯಾವಾಗ ಕಂಡು ಬರುತ್ತೆ ಅಂದ್ರೆ ವಾತಾವರಣದಲ್ಲಿ ಏನಾದ್ರೂ ಬದಲಾವಣೆ ಆದಾಗ. ಇದಕ್ಕೆ ಏನಂತಂದ್ರೆ ಮಳೆಯಾಗಿ ಸ್ವಲ್ಪ ವಾತಾವರಣದಲ್ಲಿ ಒಣಹವೆ ಇದ್ದಾಗ ಈ ರೋಗವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಆಮೇಲೆ ಒಂದು ನಾವು ಇಲ್ಲಿ ರೈತರಲ್ಲಿ ಒಂದು ತಿಳಿಸಿಕೊಡುವುದೇನೆಂದರೆ ಈರುಳ್ಳಿ ಬೆಳೆಗೆ ನೀರು ಬೇಕು, ಅದೇ ತರನಾಗಿ ಈರುಳ್ಳಿ ಬೆಳೆಯಲ್ಲೂ ನೀರು ನಿಲ್ಲದೆ ಇರುವುದನ್ನು ನಾವು ಸಹಿತ ಕಾಪಾಡಿಕೊಳ್ಳಬೇಕು. ಅದೂ ಒಂದು ರೈತರು ಪ್ರಮುಖವಾಗಿ ನಿರ್ವಹಣೆಯನ್ನು ಮಾಡಬಹುದು. ಆಮೇಲೆ ರೈತರು ಈರುಳ್ಳಿ ಬೆಳೆಯಲ್ಲಿ ಒಂದು ನೀರನ್ನೇ ನಿಲ್ಲಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಗಡ್ಡೆ ಕೊಳೆ ರೋಗ ಆಗುತ್ತೆ. ಅದನ್ನ ನಾನು ತದನಂತರದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ಒಂದು ಒಣ ವಾತಾವರಣವನ್ನ ನಾವು ಬೆಳೆಯಲ್ಲಿ ಕಂಡುಕೊಳ್ಳಬೇಕು. ಆಮೇಲೆ ಇದಕ್ಕೆ ಹಲವಾರು ರೀತಿಯ ನಿರ್ವಹಣಾ ಕ್ರಮಗಳನ್ನು ಇದಾವೆ. ಮೊದಲನೆಯದಾಗಿ ಬೀಜ ಬಿತ್ತನೆಯ ಸಮಯದಲ್ಲಿ ನಾವು ರೈತರು ಆಲ್ಮೋಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಹೊರಗಿನ ಕಡೆಯಿಂದ ತಂದು ನಾವು ಬೀಜವನ್ನು ಹಾಕೋತೀವಿ, ಇಲ್ಲ ಅಂದ್ರೆ ಸಮ್ ಟೈಮ್ಸ್ ಏನ್ ಮಾಡ್ತೀವಿ ಅಂದ್ರೆ ಮಡಿ ಮಾಡಿಕೊಂಡು ಇದನ್ನ ಮಾಡ್ತೀವಿ. ಮೊದಲನೇದಾಗಿ ಮಡಿ ಮಾಡುವ ಸಂದರ್ಭದಲ್ಲಿ ನಾವು ಏನಂತೆ ಅಂದ್ರೆ ಸ್ವಲ್ಪವಾದ ಜೈವಿಕ ಶಿಲೀಂಧ್ರನಾಶಕಗಳನ್ನು ಬಳಸುವುದು ಉತ್ತಮ. ಅಂದ್ರೆ ಬೀಜೋಪಚಾರ ಒಂದು ಮಾಡಬಹುದು, ಯಾಕಂದ್ರೆ ಈ ರೋಗವು ಬೀಜದಿಂದನೂ ಸಹಿತ ಹರಡಬಹುದು. ಯಾಕಂದ್ರೆ ಇದು ಯಾವ ಹಂತದಲ್ಲಿ ಬೇಕಾದ್ರೂ ಹೇಳಬಹುದು ಅನ್ನೋದಕ್ಕೆ ಸಾಧ್ಯ ಇಲ್ಲ. ಒಂದು ವಾತಾವರಣದಿಂದ ಬರಬಹುದು, ಇನ್ನೊಂದು ಬೀಜದ ಮುಖಾಂತರನೂ ಬರಬಹುದು. ಹಾಗಾಗಿ ಪ್ರಥಮವಾಗಿ ನಾವು ಬೀಜೋಪಚಾರ ಮಾಡುವುದು ಇಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಬೀಜೋಪಚಾರ ಅಂತಂದ್ರೆ ನಾವು ಇಲ್ಲಿ ಜೈವಿಕ ಶಿಲೀಂಧ್ರನಾಶಕಗಳನ್ನು ಕೂಡ ಬಳಸಬಹುದು, ಮತ್ತೆ ಕೆಮಿಕಲ್ ರಾಸಾಯನಿಕವಾದಂತಹ ಒಂದು ಶಿಲೀಂಧ್ರನಾಶಕಗಳನ್ನು ಬಳಸಬಹುದು. ಮೊದಲನೆಯದಾಗಿ ಜೈವಿಕ ಶಿಲೀಂಧ್ರನಾಶಕ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ಪ್ರಕೃತಿ ವಿಕೋಪವನ್ನ ನಾವು ಜಾಸ್ತಿ ಕಾಣ್ತಾ ಇದ್ದೀವಿ. ಹಾಗಾಗಿ ಟ್ರೈಕೋಡರ್ಮಾ ಅಂತ ತಾವೆಲ್ಲರೂ ಕೇಳಿದ್ದೀರಾ, ರೈತರು ಹೊಲಗಳಿಗೆ ತಿಪ್ಪೆ ಗೊಬ್ಬರದ ಜೊತೆಗೆ ಈ ಟ್ರೈಕೋಡರ್ಮಾವನ್ನು ಮಿಕ್ಸ್ ಮಾಡಿದ್ರೆ ನಾವು 50% ಅರ್ಧದ ಭಾಗದಷ್ಟು ವಾತಾವರಣದಿಂದ ಬರುವಂತಹ ರೋಗಗಳನ್ನು ನಾವು ಅಥವಾ ಮಣ್ಣಿನಿಂದ ಬರುವಂತಹ ರೋಗವನ್ನು ನಾವು ತಡೆಗಟ್ಟಬಹುದು. ಇದನ್ನ ಬೀಜಕ್ಕೆ 5 gram ಅಥವಾ ಬೀಜದ ಒಂದು ಅಂದಾಜು ನೋಡಿಕೊಂಡು 10 gram ಬೀಜೋಪಚಾರ ಮಾಡಿ ಒಂದು ತಂಪಾದ ವಾತಾವರಣದಲ್ಲಿ ಏನು ನಾವು ಬಿತ್ತನೆ ಮಾಡುವ ಪೂರ್ವದಲ್ಲಿ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದರೆ ಒಂದು ಈ ರೋಗವನ್ನು ತಡೆಗಟ್ಟಬಹುದು. ಇಲ್ಲ ನಾವು ಪ್ಲಾಂಟಿಂಗ್ ಮಾಡುವ ಸಂದರ್ಭದಲ್ಲಿ ನಾವು ಸಸಿಗಳನ್ನು ನಾವು ಏನು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತಂದರೆ ಒಂದು ದ್ರಾವಣವನ್ನು ತಯಾರಿಸ್ಕೊಂಡು ಟ್ರೈಕೋಡರ್ಮ ದ್ರಾವಣವನ್ನು ಒಂದು 10 gram ಒಂದು ಲೀಟರ್ನಲ್ಲಿ ಮಿಕ್ಸ್ ಮಾಡಿ ಸಸಿಗಳನ್ನು ನಾವು ನಾಟಿ ಮಾಡುವ ಪೂರ್ವದಲ್ಲಿ ಏನು ಒಂದು ಗುಂಪಾಗಿ ಮಾಡ್ಕೋತೀವಲ್ಲ ಸಸಿಗಳ ಗುಂಪನ್ನು, ಆ ನೀರಿನಲ್ಲಿ ಅದ್ದಿ ಅದನ್ನು ನಾಟಿ ಮಾಡುವುದರಿಂದ ಸಹಿತ ಈ ರೋಗವನ್ನು ತಡೆಗಟ್ಟಬಹುದು. ಈ ಟ್ರೈಕೋಡರ್ಮ ನಿಮಗೆ ಕೆಲವೊಂದು ಆರ್ಗ್ಯಾನಿಕ್ ಕೇಂದ್ರಗಳಲ್ಲಿ ಸಿಗಬಹುದು, ಸಾವಯವ ಕೇಂದ್ರಗಳಲ್ಲಿ ಸಿಗಬಹುದು. ಹಾಗೆಯೇ ಇದನ್ನು ನಾವು ನಮ್ಮದೇ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಇದನ್ನು ತಯಾರು ಮಾಡ್ತಾ ಇದ್ದೇವೆ. ಪ್ರತಿ ಕೆಜಿಗೆ 110 rupees. ತಮಗೆ ಬೇಕಾದಲ್ಲಿ ಸಂಪರ್ಕಿಸಿ ಇದರ ಸದುಪಯೋಗವನ್ನು ಪಡ್ಕೋಬೇಕಾಗಿ ಅಂತ ಕೇಳ್ಕೊತೇನೆ. ಆಮೇಲೆ ಹಂತ ಹಂತವಾಗಿ ಇದು ಹರಡುವುದರಿಂದ ಪ್ರತಿ 15 ದಿನಗಳ ದಿನಗಳ ಅಂತರದಲ್ಲಿ ಒಂದು ನಾವು ಸರಿಯಾದ ರೀತಿಯ ಕೆಮಿಕಲ್ ಅನ್ನ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದಕ್ಕೆ ಯಾವುದೇ ತರನಾದ ಜೈವಿಕ ಶಿಲೀಂಧ್ರ ನಾಶಕಗಳು ಇದರ ಒಂದು ವಾತಾವರಣದಿಂದ ಬರುವಂತಹ ರೋಗಗಳನ್ನು ಕಡಿಮೆ ಪ್ರಮಾಣದಲ್ಲಿ ನಿಯಂತ್ರಣಗೊಳಿಸುವುದರಿಂದ ನಾವು ಸಾಮಾನ್ಯವಾಗಿ ರಾಸಾಯನಿಕ ಶಿಲೀಂಧ್ರ ನಾಶಕಗಳ ಮೊರೆ ಹೋಗಬೇಕಾಗುತ್ತೆ. ಈ ರಾಸಾಯನಿಕ ಶಿಲೀಂಧ್ರ ನಾಶಕಗಳು ಯಾವುದು ಮೇಜರ್ ಆಗಿ ಈ ನೇರಳೆ ಮಚ್ಚ ರೋಗಕ್ಕೆ ಬಳಸುವುದಂದ್ರೆ, ಒಂದು ಪ್ರೊಪಿಕೊನಾಜೋಲ್ ಅಂತ ಹೇಳ್ತೀವಿ, ಟಿಲ್ಟ್, ಇದು 1 ml/L ನಲ್ಲಿ ಬಳಸಿ ಸಿಂಪರಣೆ ಮಾಡಬಹುದು. ಹಾಗಾಗಿ ಅದರ ಜೊತೆಗೆ ಇನ್ನೂ ಒಂದೆರಡು ಕೆಮಿಕಲ್ ಅನ್ನ ತಮಗೆ ಹೇಳ್ಕೊಡ್ತೀನಿ. ಟೆಬಿಕೊನಾಜೋಲ್ ಪ್ಲಸ್ ಟ್ರೈಫ್ಲಾಕ್ಸಿ ಸ್ಟ್ರೋಬಿನ್ ಅಂತ ನೇಟಿವೋ ಆಗಿ ಸಿಗುತ್ತೆ. ಇದನ್ನು 1.5 or 2 grams ಪೌಡರ್ ಅನ್ನ 1 L/L ಮಿಕ್ಸ್ ಮಾಡಿ ನಾವು ಸಿಂಪರಣೆ ಮಾಡಬಹುದು. ಅದಲ್ಲದೆ ಇನ್ನೂ ಈಗ ರೀಸೆಂಟ್ ಆಗಿ ನಮ್ಮ ಕಂಪನಿಗಳು ರಿಲೀಸ್ ಮಾಡಿರುವಂತಹ ಲೂನಾ ಸೆನ್ಸೇಷನ್, ಲೂನಾ ಎಕ್ಸ್ಪಾನ್ಸ, ಇವೆರಡು ಒಂದು ಏನಂತಂದ್ರೆ ಮಿಶ್ರಣ ಮಾಡಿದ ರಾಸಾಯನಿಕ ಶಿಲೀಂಧ್ರಗಳಿವು. ಇವನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಒಂದು ರೋಗದ ಜೊತೆಗೆ ಇನ್ನೊಂದು ರೋಗವನ್ನು ಸಹಿತ ನಾವು ತಡೆಗಟ್ಟಬಹುದು. ಅಂದ್ರೆ ಈ ಒಂದು ಈರುಳ್ಳಿ ಬೆಳೆಯಲ್ಲಿ ಎಲೆಮಚ್ಚ ರೋಗ ಅಂದ್ರೆ ನೇರಳೆ ಎಲೆಮಚ್ಚ ರೋಗ ಅಂತಂದ್ರೆ ಯಾವ ಹಂತದಲ್ಲಿ ಬರುತ್ತೆ ಇದು? ಈ ರೋಗವು ಸಾಮಾನ್ಯವಾಗಿ ಸಸಿ ಇರುವುದರಿಂದ ಸಾಮಾನ್ಯವಾಗಿ 25-30 ಇರಬಹುದು. ಅಲ್ಲ ಅಂತಂದ್ರು ಇದು 120 ದಿನದವರೆಗೂ ಸಹಿತ ನಾವು ಈ ರೋಗವನ್ನು ಕಾಣಬಹುದು. ಎಲ್ಲಿ ನಮಗೆ ಹಸಿರು ಪ್ರಮಾಣದ ಅಂಶ ಎಲೆಗಳ ಮೇಲೆ ಇರುತ್ತದೆಯೋ ಅಲ್ಲಿವರೆಗೂ ನಾವು ಈ ರೋಗವನ್ನು ಕಾಣಬಹುದು. ಅಂದ್ರೆ ಈರುಳ್ಳಿ ಬೆಳೆಯಲ್ಲಿ ಸಾಕಷ್ಟು ಬಾಧಿಸುವಂತ ಒಂದು ರೋಗ ಅಂತಂದ್ರೆ ಈರುಳ್ಳಿ ಗಡ್ಡೆ ಕೊಳೆ ರೋಗ ಅಂತ ಹೇಳ್ತಾರೆ. ಅಂದ್ರೆ ಈ ರೋಗ ಯಾವ ಕಾರಣಕ್ಕೆ ಬರುತ್ತೆ? ಅಂದ್ರೆ ಇದನ್ನ ಯಾವ ರೀತಿ ನಮ್ಮ ರೈತರು ಹತೋಟಿ ಮಾಡಬಹುದು ಅಂತ ಹೇಳ್ತೀರಾ? ಈಗ ಏನಾಗಿದೆ ಅಂತಂದ್ರೆ, ನಾನು ಸುಮಾರು 5-6 ಒಂದು ರೈತರ ತಾಕುಗಳಿಗೆ ಭೇಟಿ ನೀಡಿದೆ ಇತ್ತೀಚಿನ ದಿನಗಳಲ್ಲಿ. ನೀಡಿದಾಗ ತುಂಬಾ ಕಂಡು ಬಂದಿದ್ದು ರೋಗ ಅಂತಂದ್ರೆ ಈರುಳ್ಳಿಯ ಗಡ್ಡೆ ಕೊಳೆ ರೋಗ. ಈ ಈರುಳ್ಳಿ ಗಡ್ಡೆ ಕೊಳೆ ರೋಗ ಏನಾಯ್ತು ಅಂದ್ರೆ, ಈ ಹೋದ ವರ್ಷ ನಮ್ಮ ಹಿರಿಯೂರು ಭಾಗದಲ್ಲಿ ಏನು ಅಂದ್ರೆ ಮಳೆ ಇರಲಿಲ್ಲ, ಬಟ್ ಈ ಸಾರಿ ಏನಾಯ್ತು ಅಂದ್ರೆ ಯಥೇಚ್ಛವಾಗಿ ಮಳೆ ಬಂತು. ಹಾಗಾಗಿ ನೀರು ಇದೆ ಅಂದ ತಕ್ಷಣ ಎಲ್ಲರೂ ತರಕಾರಿ ಹೋಗೋದು ಒಂದು ಸರಿ ಸಾಮಾನ್ಯ. ಮತ್ತು ಇನ್ನೊಂದು ಹೇಳಬೇಕು ಅಂದ್ರೆ, ಈ ಭಾಗದಲ್ಲಿ ಈರುಳ್ಳಿ ಒಂದು ಪ್ರಮುಖವಾದ ಬೆಳೆ, ಹೆಚ್ಚಾಗಿ ರೈತರು ಇಲ್ಲಿ ಈರುಳ್ಳಿ ಬೆಳೆಯನ್ನು ಬೆಳೀತಾರೆ. ಹಾಗಾಗಿ ಏನಂದ್ರೆ ಈ ಸಮಯದಲ್ಲಿ ಏನಾಯ್ತು ಅಂದ್ರೆ, ಹೆಚ್ಚಿನ ಪ್ರಮಾಣದ ಒಂದು ಮಳೆ ಕಂಡು ಬಂದಿರೋದ್ರಿಂದ ಏನಾಯ್ತು ಅಂದ್ರೆ, ಬಸಿ ಕಾಲುವೆ ಇಲ್ಲದೆ ಇರುವ ಪರಿಣಾಮವಾಗಿ ನಾವು ಹೆಚ್ಚಾಗಿ ಈರುಳ್ಳಿ ಗಡ್ಡೆ ಕೊಳೆ ರೋಗವನ್ನ ನೋಡಿದ್ವಿ. ಈರುಳ್ಳಿ ಗಡ್ಡೆ ಕೊಳೆ ರೋಗ ಯಾವ ಹಂತದಲ್ಲಿ ಬರುತ್ತದೆ ಅಂತಂದ್ರೆ, ಈರುಳ್ಳಿ ಗಡ್ಡೆಯ ಫಾರ್ಮೇಷನ್ ಆಗುತ್ತಲ್ಲ ಆವಾಗ ಮಾತ್ರ ಈ ಗಡ್ಡೆ ಕೊಳೆಯ ರೋಗವನ್ನ ನಾವು ನೋಡ್ತೀವಿ. ಅದು ಬೆಳವಣಿಗೆ ಹಂತದಲ್ಲಿ ನಾವು ಈ ರೋಗವನ್ನು ನೋಡೋದಿಲ್ಲ. ಹೇಗೆ ನಾವು ನೇರಳೆಯ ಮಚ್ಚ ರೋಗವನ್ನ ಎಲೆಗಳ ಮೇಲೆ ನೋಡ್ತೀವೋ, ಇದನ್ನ ನಾವು ಎಲೆಗಳ ಮೇಲೆ ನೋಡೋದಿಲ್ಲ. ಡೈರೆಕ್ಟ್ ಆಗಿ ನಾವು ಎಲ್ಲಿ ಅಂದ್ರೆ ಗಡ್ಡೆಯಲ್ಲಿ ನೋಡ್ತೀವಿ. ಈ ಗಡ್ಡೆಯಲ್ಲಿ ಪ್ರತಿಯೊಂದು ಲೇಯರು ಈರುಳ್ಳಿಯ ಗಡ್ಡೆಯ ಲೇಯರ್ಗಳು ಏನಾಗುತ್ತೆ ಅಂತಂದ್ರೆ, ಕೊಳೆಯಕ್ಕೆ ಶುರುವಾಗುತ್ತೆ. ಕೊಳೆಯಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂದ್ರೆ, ಸರಿಸುಮಾರು 10-15 ದಿನಗಳಲ್ಲಿ 1-3 ದಿನ ನೀರಿನ ಅಂಶ ಈರುಳ್ಳಿ ಗಡ್ಡೆ ಮೇಲೆ ಇತ್ತು ಅಂತಂದ್ರೆ ನಾವು ಈರುಳ್ಳಿ ಗಡ್ಡೆಯನ್ನ ಕೊಳೆಯುವುದನ್ನ ನೋಡ್ತೀವಿ. ಈರುಳ್ಳಿ ಗಡ್ಡೆ ಕೊಳೆ ರೋಗ ಏನಾಗುತ್ತೆ ಅಂದ್ರೆ, ಕಿತ್ತು ನೋಡಿದಾಗ ನಮ್ಗೇನಂತಂದ್ರೆ ಒಂದು ಕೆಟ್ಟನೆಯದಾದ ವಾಸನೆಯನ್ನ ಕಂಡು ಬರುತ್ತೆ ಇಲ್ಲಿ. ಆ ಕೆಟ್ಟದಾದ ವಾಸನೆ ಏನು ನಮಗೆ ತೋರಿಸುತ್ತದೆ ಅಂತ ಅಂದ್ರೆ, ಇದು ಶಿಲೀಂಧ್ರ ಅಲ್ಲ, ಅಂದ್ರೆ ಫಂಗಸ್ ಅಂತ ಹೇಳ್ತೀವಲ್ಲ ಅದು ಅಲ್ಲ. ಆಮೇಲೆ ಇದರಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ, ಎಲ್ಲಾದ್ರೂ ನಾವು ಕೊಳೆಯುವುದನ್ನ ನೋಡ್ತೀವಿ, ಕೊಳೆದಾಗ ಯಾವಾಗ್ಲೂ ಒಂದು ಕೆಟ್ಟದೆಯಾದ ವಾಸನೆಯನ್ನು ನೋಡ್ತೀವಿ. ಆ ಕೆಟ್ಟನೆಯದಾದ ವಾಸನೆ ಯಾವಾಗ್ಲೂ ಇರೋದು ಒಂದು ಬ್ಯಾಕ್ಟೀರಿಯಾ ಒಂದು ಅಂಶ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಾ ಅಂದ್ರೆ ದುಂಡಾಣು ಅಂತ ಹೇಳ್ತೀವಿ. ಈ ದುಂಡಾಣು ಬಂದು 2-3 ದುಂಡಾಣುಗಳಿದಾವೆ. ಒಂದು ಇರ್ವಿನಿಯಾ ಕೆರಟೋವರಾ ಕೆರಟೋವರಾ ಅಂತ ಹೇಳ್ತೀವಿ, ಇನ್ನೊಂದು ರಾಲ್ಸ್ಟೋನಿಯಾ ಸೊಲನೇಶಿಯಾರಂ ಅಂತ ಹೇಳ್ತೀವಿ. ಇವೆರಡು ದುಂಡಾಣುಗಳು. ಈ ದುಂಡಾಣುಗಳು ಏನ್ ಮಾಡ್ತವೆ ಅಂತಂದ್ರೆ, ಎಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತೋ ಅಲ್ಲಿ ಈ ದುಂಡಾಣುವಿನ ಪ್ರಮಾಣ ಯಥೇಚ್ಛವಾಗಿ, ಅಂದ್ರೆ ಇದರದ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ ಅಂತಂದ್ರೆ, 1:2 ಹಂತದಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣ ಒಂದು ಜೀವಗಳ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಆ ಹೆಚ್ಚಿನ ಪ್ರಮಾಣದಲ್ಲಿ ಜೀವಗಳ ಉತ್ಪತ್ತಿ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಗಡ್ಡೆ ಕೊಳೆಯುವಿಕೆಯ ಪ್ರಮಾಣವೂ ಸಹಿತ ಬೇಗನೆ ಶುರುವಾಗಿ 10-15 ದಿನಗಳಲ್ಲಿ ನಾವು ಗಡ್ಡೆಯನ್ನು ಕೊಳೆಯುತ್ತನ್ನು ನೋಡ್ತೀವಿ. ಆ ಗಡ್ಡೆಯನ್ನು ಕೊಳೆಯುವುದರ ಜೊತೆಗೆ ಎಲೆಗಳು ಮೇಲಿನ ಭಾಗದಿಂದ ನಾವು ಏನಂದ್ರೆ ಹಳದಿ ಆಗಾರಕ್ಕೆ ತಿರುಗುವುದನ್ನು ನೋಡ್ತೀವಿ. ಸಂಪೂರ್ಣವಾಗಿ ಇದು ಏನಾಗುತ್ತೆ ಅಂದ್ರೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಯಾಕಂದ್ರೆ ಹೊಲದಲ್ಲಿ ನೀರಿನ ಅಂಶ ನಿಂತಿರೋದ್ರಿಂದ ಅಂತಂದ್ರೆ, ಪ್ರತಿಯೊಂದು ನೀರು ಏನಿರುತ್ತಲ್ಲ ಅಲ್ಲಿ ನೀರಿನ ಅಂಶದಲ್ಲಿ ಎಲ್ಲೆಲ್ಲೂ ನೀರಿರುತ್ತೋ ಅಲ್ಲಲ್ಲಿ ನಾವು ದುಂಡಾಣುವಿನ ಸಂಖ್ಯೆಯನ್ನು ನೋಡಬಹುದು. ಪ್ರತಿಯೊಂದು ಈರುಳ್ಳಿ ಗಡ್ಡೆಯು ಸಹಿತ ಕೊಳೆಯುವುದನ್ನು ನಾನು ಕಾಣಬಹುದು. ಇಲ್ಲಿ ಸರಿಸುಮಾರು ನಾನು ಈ ಹಿರಿಯೂರು ಭಾಗದಲ್ಲಿ ವೀಕ್ಷಣೆ ಮಾಡಿದಾಗ ಸರಿಸುಮಾರು 50-60 acres ಭಾಗದಲ್ಲಿ ಈ ಈರುಳ್ಳಿ ಗಡ್ಡೆ ಕೊಳೆಯುವುದನ್ನು ನಾವು ನೋಡಿದ್ದೀವಿ. ಅಂದ್ರೆ ಈ ಒಂದು ಈರುಳ್ಳಿ ಬೆಳೆಯುವಂತಹ ನಮ್ಮ ಕೃಷಿಕರು ಹೆಚ್ಚು ಹೆಚ್ಚಾಗಿ ಈ ಒಂದು ಯೂರಿಯಾ ಗೊಬ್ಬರವನ್ನು ಬಳಸೋದ್ರಿಂದ, ಜೊತೆಗೆ ಅಂದ್ರೆ ಕಳೆನಾಶಕಗಳನ್ನ ಬಳಸೋದ್ರಿಂದ ಅಂದ್ರೆ ಈ ಒಂದು ಬೆಳೆ ಮೇಲೆ ಪರಿಣಾಮ ಬೀರಿ ಈ ಒಂದು ಈರುಳ್ಳಿ ಗಡ್ಡೆಯನ್ನ ಕೊಳಿಸುವಂತಹ ಒಂದು ರೋಗ ಬರುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಹೇಳ್ತೀರಾ? ತಮಗೆ ಹೇಳುವುದಾದ್ರೆ ರಸಗೊಬ್ಬರ ಆಗಿರ್ಬಹುದು ಅಥವಾ ಔಷಧಿಗಳ ಸಿಂಪರಣೆಯಿಂದ ಆಗಿರಬಹುದು ರೋಗಗಳ ಏನು ತೀವ್ರತೆ ಹೆಚ್ಚಾಗುತ್ತೆ, ಆದ್ರೆ ಇದೇ ಇದಕ್ಕೆ ಮೂಲ ಕಾರಣ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇದರಿಂದ ಏನು ಅಂತಂದ್ರೆ ಗೊಬ್ಬರಗಳ ಬಳಕೆ ಏನಾಗುತ್ತೆ ಅಂದ್ರೆ ಅದಕ್ಕೆ ನಾವು ರೈತರಿಗೆ ತಿಳಿಸೋದೇನೆಂದ್ರೆ ಗೊಬ್ಬರವನ್ನ ಸರಿಯಾದ ಪ್ರಮಾಣದಲ್ಲಿ ಹಾಕಿ ಅಂತ ಹೇಳ್ತೀವಿ. ಇದೇ ಜಾಸ್ತಿ ನಮಗೆ ಫಸಲು ಹೆಚ್ಚಾಗಿ ಬರಬೇಕು ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ಹಾಕಿರೋದ್ರಿಂದ ನಾವು ಇದನ್ನ ಹೆಚ್ಚಿನ ಒಂದು ಇಳುವರಿ ಅಂತ ತಗೋತೀವಿ ಅನ್ನೋದು ಸುಳ್ಳು. ನಾವು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಅದು ತಗೊಳುತ್ತೆ, ಎಷ್ಟು ಗೊಬ್ಬರ ಬೇಕೋ ಅಷ್ಟನ್ನೇ ತಗೊಳುತ್ತೆ. ಇನ್ನೇನು ಸಮಸ್ಯೆ ಅಂದ್ರೆ ಎಲ್ಲರೂ ರೈತರು ಪ್ರತಿಯೊಬ್ಬರು ಒಂದು ಸಮಸ್ಯೆ ಅನುಭವಿಸ್ತಿರೋದಂದ್ರೆ ಕಳೆ. ಕಳೆಯನ್ನು ನಾವು ಒಂದು ಹಂತದಲ್ಲಿ ನಾವು ಏನು ಕಳೆನಾಶಕಗಳನ್ನು ಬಳಸಬಹುದು, ಆದ್ರೆ ಒಂದು ಗಡ್ಡೆ ಹಂತ ಆಗಿರಬಹುದು ಆ ಟೈಮಲ್ಲಿ ಕಳೆನಾಶಕಗಳನ್ನು ಬಳಸುವುದು ಸರಿಯಲ್ಲ. ಅದು ನಮ್ಮ ಏನು ಬೆಳವಣಿಗೆ ಕುಂಠಿತವನ್ನು ಮಾಡಬಹುದು, ಅದು ಒಂದು ಒಂದು ಏನು ನಾವು ರೀಸನ್ ಅಂತಾನು ಹೇಳ್ಬಹುದು, ಆದ್ರೆ ಅದೇ ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಈ ಈರುಳ್ಳಿ ಗಡ್ಡೆ ಕೊಳೆ ರೋಗ ಅಂತ ಹೇಳಿದ್ನಲ್ಲ, ಇದು ಮೇನ್ ಬರೋದಂತಂದ್ರೆ ನೀರಿನ ಅಂಶ ಏನು ಗಡ್ಡೆಯ ಬೆಳವಣಿಗೆ ಆಗುತ್ತಿರುತ್ತಲ್ಲ ಆ ಸಮಯದಲ್ಲಿ ನೀರು ನಿಂತಾಗ ಬರುವಂತಹದ್ದು ಒಂದು ರೋಗ ಇರೋದ್ರಿಂದ ಇದನ್ನ ನಾವು ಹೆಚ್ಚಾಗಿ ಬ್ಯಾಕ್ಟೀರಿಯಾದ್ರಿಂದ ಬರುವುದರಿಂದ ಇದನ್ನ ನಾವು ಆ ಸಂದರ್ಭದಲ್ಲಿ ನೀರು ನಿಲ್ಲದೆ ಇರುವ ಹಾಗೆ ನೋಡ್ಕೊಳ್ಳೋದು ಒಂದು ನಾವು ರೈತರು ಮಾಡಬೇಕಾಗಿರೋ ಪ್ರಮುಖ ಒಂದು ಏನು ಪ್ರಾಕ್ಟೀಸ್ ಅಂತ ಹೇಳಬಹುದು. ಅದರ ಜೊತೆಗೆ ಈಗ ನೀರು ನಿಂತು ಯಾಕಂದ್ರೆ ಗಡ್ಡೆ ಬೆಳವಣಿಗೆ ಹಂತದಲ್ಲಿ ನೀರು ಏನಾದ್ರೂ ನಿಂತದೆ ಅಂದ್ರೆ ಅದನ್ನು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಮರುದಿನವೇ ಅದು ನೀರು ಹರಿದು ಹೋಗುವಂಗೆ ಏನಾದ್ರೂ ಬಸಿ ಕಾಲುವೆಯನ್ನು ಮಾಡಿ ಒಂದು ಏನು ಹೊಲದಲ್ಲಿ ಆ ಹೊಲದಲ್ಲಿ ನೀರು ನಿಲ್ಲದೆ ಇರುವ ಹಾಗೆ ನೋಡಿಕೊಳ್ಳೋದು. ಈಗ ನೀರು ನಿಂತಿದೆ, ಬಸಿ ಕಾಲುವೆ ಇಲ್ಲ, ಹಾಗಾಗಿ ಆವಾಗ ಏನ್ ಮಾಡ್ಬೇಕು ಅಂತಂದ್ರೆ ಇದಕ್ಕಾಗಿ ಕೆಲವೊಂದು ಆಂಟಿಬಯೋಟಿಕ್ಸ್ ಗಳಿದಾವೆ. ಯಾಕಂದ್ರೆ ಇದು ಬ್ಯಾಕ್ಟೀರಿಯಾದಿಂದ ಬರುವಂತ ಆದ್ರೆ ಯಾವುದೇ ತರಹದ ಕೆಮಿಕಲ್ ಇಲ್ಲಿ ವರ್ಕ್ ಆಗೋದಿಲ್ಲ, ಇದನ್ನ ನಾವು ಆಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ. ಈ ಆಂಟಿಬಯೋಟಿಕ್ಸ್ ಗಳನ್ನ ಮಾತ್ರ ಬಳಸಿ ನಾವು ಇದನ್ನ ಒಂದು ತಡೆಗಟ್ಟಬಹುದು. ಅದನ್ನ ನಾವು ಸಿಂಪರಣೆ ಮಾಡೋದ್ರಿಂದ ಸಹಿತ ಈ ರೋಗವನ್ನು ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಇದನ್ನ ಆಂಟಿಬಯೋಟಿಕ್ಸ್ ನ ನಾವು ಭೂಮಿಗೆ ಕೊಡಬೇಕು. ಅಂದ್ರೆ ಇದಕ್ಕೆ ಮೇಜರ್ ಆಗಿ ಬಳಸುವಂತಹದ್ದು ಆಂಟಿಬಯೋಟಿಕ್ಸ್ ಅಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಪ್ಲಸ್ ಸ್ಟೆಪ್ಟೋಸೈಕ್ಲಿನ್ ಅಥವಾ ಸ್ಟೆಪ್ಟೋಮೈಸ್ಲಿನ್ ಸಲ್ಫೇಟ್. ಇವೆರಡು ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಯೂಸ್ ಆಗುವಂತದ್ದು. ಇದು ಪ್ರತಿ ಲೀಟರ್ಗೆ 2.5 ಗ್ರಾಮ್ ಕಾಪರ್ ಆಕ್ಸಿಕ್ಲೋರೈಡ್ ಪ್ಲಸ್ ಅದರ ಜೊತೆಗೆ 0.5 ಸ್ಟೆಪ್ಟೋಸೈಕ್ಲಿನ್ ಅಥವಾ ಸ್ಟೆಪ್ಟೋಮೈಸಿನ್ ಸಲ್ಫೇಟ್ ಆರ್ ಟೆಟ್ರಾಸೈಕ್ಲಿನ್ ಇದನ್ನ ಬಳಸಿ ಒಂದು ಗಿಡಕ್ಕೆ ಸುರಿತಾ ಹೋಗ್ಬೇಕು. ಇದನ್ನ ಸುರಿದ್ರೆ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ನಾವು ಬಳಸುವ ಕೆಮಿಕಲ್ದ ಒಂದು ಪಾತ್ರ ಏನಾಗುತ್ತೆ ಹೆಚ್ಚಾಗುತ್ತೆ. ಬಟ್ ಆದ್ರೆ ಅದಕ್ಕಿಂತ ನಾವು ನೀರಿನ ಬಸಿ ಹೋಗುವಂಗ ಮಾಡಿ ಗಾಳಿಯಲ್ಲಿ ಮಣ್ಣಿನ ತೇವಾಂಶವನ್ನು ಕಡಿಮೆ ಮಾಡಿದ್ರೆ ಈ ರೋಗದ ಬಾಧೆಯನ್ನು ನಾವು ತಡೆಗಟ್ಟಬಹುದು. ಆಮೇಲೆ ಇದನ್ನು ತಡೆಗಟ್ಟುವಕ್ಕೆ ಪೂರಕವಾಗಿ ನಾನು ಈಗ ನೇರಳೆ ಮಚ್ಚ ರೋಗಕ್ಕೆ ಹೇಳಿದೆ, ಸಸಿಗಳನ್ನು ನಾಟಿ ಮಾಡುವಾಗ ನಾವು ಒಂದು ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಬಳಸಬಹುದು ಅಂತ ಹೇಳಿ, ಅದನ್ನು ಸಹಿತ ನೀವು ನಾಟಿ ಮಾಡುವ ಪೂರ್ವದಲ್ಲಿ ಬಳಸುವುದರಿಂದ ಈ ರೋಗವನ್ನು ಸಹಿತ ನಾವು ಪ್ರಾರಂಭಿಕ ಹಂತದಲ್ಲೇ ಬರುವುದನ್ನ ತಡೆಗಟ್ಟಬಹುದು. ಈಗ ಇನ್ನೊಂದು ರೋಗ ಹೇಳಿದ್ರೆ ಈ ಒಂದು ಈರುಳ್ಳಿ ಬೆಳೆಯಲ್ಲಿ ಬರತಕ್ಕಂಥದ್ದು ಖೇದಿಗೆ ರೋಗ ಅಂತ ಹೇಳಿದ್ರ, ಈ ಖೇದಿಗೆ ರೋಗ ಯಾವ ಕಾರಣಕ್ಕೆ ಬರುತ್ತೆ, ಇದರ ಒಂದು ಗುಣಲಕ್ಷಣಗಳು ಏನು, ಇದು ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು, ಇದ್ರ ಬಗ್ಗೆ ಹೇಳಿ ಮೇಡಮ್. ಈ ಖೇದಿಗೆ ರೋಗ ಸಾಮಾನ್ಯವಾಗಿ ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗ. ಖೇದಿಗೆ ಅಂತಂದ್ರೆ ಈಗ ನೀವು ಕೆಲವೊಂದು ಭಾಗದಲ್ಲಿ ಮಚ್ಚೆಯನ್ನ ನೋಡಿರ್ತೀವಿ, ಇದು ತರ ಒಂದು ತರನಾದ ಮಚ್ಚೆ ಅಂತ ಹೇಳ್ತೀವಿ. ಈಗ ವೈಟ್ ಕಲರ್ ಬಿಳಿ ಆಕಾರದ ಮಚ್ಚೆಗಳನ್ನ ನೋಡಬಹುದು, ಹಳದಿ ಆಕಾರದ ಮಚ್ಚೆಗಳನ್ನ ನೋಡಬಹುದು. ಇದು ಏನಂತಂದ್ರೆ ಖೇದಿಗೆ ಆಕಾರದ ಮಚ್ಚೆಗಳು. ಖೇದಿಗೆ ಒಂದು ಹೂವು ನೋಡಿರ್ತೀವಲ್ಲ, ಆ ಹೂವಿಂದ ಯಾವ ತರನಾದ ಕಲರ್ ಇರುತ್ತಲ್ಲ ಆ ತರ ಬರುತ್ತೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಡೌನಿ ಮಿಲ್ಡ್ಯೂ ಅಂತ ಡಿಸೀಸ್ ಅಂತ ಹೇಳ್ತೀವಿ. ಡೌನಿ ಮಿಲ್ಡ್ಯೂ ಇದು ಒಂದು ಶಿಲೀಂಧ್ರದಿಂದ ಬರುವಂತದ್ದು. ಈ ರೋಗಾಣು ಪೆರನೋಸ್ಪೋರಾ ಸ್ಪೀಶೀಸ್ ಅಂತ ಹೇಳ್ತೀವಿ. ಇದು ರೋಗ ಯಾವಾಗ ಕಂಡು ಬರುತ್ತದೆ ಅಂತಂದ್ರೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾದಾಗ, ಮಣ್ಣಿನ ತೇವಾಂಶ ಅಲ್ಲ ಇಲ್ಲಿ, ವಾತಾವರಣದಲ್ಲಿ ತೇವಾಂಶ ಹೆಚ್ಚಾದಾಗ ಈ ರೋಗವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತವೆ. ಅಂದ್ರೆ ಹ್ಯುಮಿಡಿಟಿ ಅಂತ ಹೇಳ್ತೀವಲ್ಲ ನಾವು, ರಿಲೇಟಿವ್ ಹ್ಯುಮಿಡಿಟಿ ಮತ್ತೆ ಬಿಸಿಲಿನ ಒಂದು ಟೆಂಪರೇಚರ್ ಕಡಿಮೆ ಆದಾಗ, ಅಂದ್ರೆ 21-23 ಡಿಗ್ರಿ ಸೆಲ್ಸಿಯಸ್ ವಾತಾವರಣದ ಒಂದು ಉಷ್ಣಾಂಶ ಕಡಿಮೆ ಆದಾಗ ಈ ರೋಗವನ್ನು ನಾವು ಕಂಡು ಬರಬಹುದು. ಈ ರೋಗದ ಲಕ್ಷಣಗಳು ಯಾವ ತರನಾಗಿರುತ್ತೆ ಅಂತಂದ್ರೆ, ಈಗ ಡೌನಿ ಮಿಲ್ಡ್ಯೂ ಅಂತ ಹೇಳಿದೆ, ಅಂದ್ರೆ ಒಂದು ಬಿಳಿಯ ಹತ್ತಿ ಆಕಾರದ ಒಂದು ಬೆಳವಣಿಗೆಯನ್ನು ನಾವು ಎಲೆಗಳ ಎಲ್ಲಾ ಮೇಲ್ಭಾಗದಲ್ಲಿ, ಅಂದ್ರೆ ಸೂರ್ಯನಿಗೆ ಯಾವ್ದಾವ್ದು ಎಲೆಗಳ ಅಂಶಗಳು ಎಕ್ಸ್ಪೋಸ್ ಆಗುತ್ತೋ ಆ ಎಲ್ಲ ಎಲೆಗಳ ಮೇಲ್ಭಾಗದಲ್ಲಿ ನಾವು ಹತ್ತಿ ಆಕಾರದ ಒಂದು ಶಿಲೀಂಧ್ರದ ಒಂದು ಬೆಳವಣಿಗೆಯನ್ನು ನಾವಿಲ್ಲಿ ನೋಡ್ತೀವಿ. ಈ ಶಿಲೀಂಧ್ರವಾದ ಬೆಳವಣಿಗೆ ಏನಾಗುತ್ತೆ ಅಂತಂದ್ರೆ, ಗಿಡದಲ್ಲಿರುವ ಎಲ್ಲಾ ಪೋಷಕಾಂಶಗಳನ್ನು ಹೀರಿಕೊಂಡು ಆ ಪೋಷಕಾಂಶಗಳನ್ನು ಗಿಡಗಳಿಗೆ ಅನುಪಸ್ಥಿತಿಯಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಈ ರೋಗವನ್ನು ಉಂಟು ಮಾಡುತ್ತೆ. ಆಮೇಲೆ ಇದು ಎಲ್ಲಾ ಎಲೆಗಳ ಮೇಲ್ಭಾಗದಲ್ಲಿ ಕಂಡು ಬರುವುದರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಪತ್ರಹರಿತಿನ ಒಂದು ಏನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ತಡೆಗಟ್ಟುತ್ತದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ತಡೆಗಟ್ಟಿ ಏನಂತಂದ್ರೆ ಗಡ್ಡೆಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಆಮೇಲೆ ಎಲೆಗಳು ಹಳದಿ ಆಕಾರಕ್ಕೆ ತಿರುಗಿ ಕೊನೆಗೆ ನಾವು ಒಣಗುವುದನ್ನ ಇಲ್ಲಿ ಕಂಡು ಬರುತ್ತದೆ. ಇದರಿಂದ ಕಂಪ್ಲೀಟ್ ನಾವು ಏನಂದ್ರೆ ಇಳುವರಿಯನ್ನ ಕಡಿಮೆಯಾಗುವುದನ್ನ ನಾವು ಇಲ್ಲಿ ಈರುಳ್ಳಿ ಬೆಳೆಯಲ್ಲಿ ನೋಡಬಹುದು. ಈ ಈರುಳ್ಳಿ ಈ ಕೇದಿಗೆ ರೋಗವನ್ನ ನಾವು ಹೇಗೆ ಮ್ಯಾನೇಜ್ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ, ಇದು ಶಿಲೀಂಧ್ರ ಅಂತ ಹೇಳಿದೆ. ಮುಂಚೆ ಒಂದು ರೋಗ ಹೇಳಿದೆ ನಾನು, ನೇರಳೆ ಮಚ್ಚೆ ರೋಗ. ಆ ಶಿಲೀಂಧ್ರ ಮತ್ತು ಈ ಶಿಲೀಂಧ್ರ ಸ್ವಲ್ಪ ವ್ಯತ್ಯಾಸ ಇದೆ. ಅದಕ್ಕೆ ಬಳಸುವಂತಹ ನಾವು ಕೆಮಿಕಲ್ ರಾಸಾಯನಿಕಗಳನ್ನು ಇದಕ್ಕೆ ಬಳಸಕೂಡದು. ಯಾಕಂದ್ರೆ ಅದು ಒಂದು ಬರುವಂತಹ ಒಂದು ಕ್ಲಾಸ್ ಬೇರೆ, ಇದು ಅಂತೂ ಬರುವಂತಹ ಒಂದು ಕ್ಲಾಸ್ ಬೇರೆ. ಇವೊಂದು ಎರಡು ಸಹಿತ ಶಿಲೀಂಧ್ರದಿಂದನೇ ಬಂದ್ರೂ ಸಹಿತ ಅದಕ್ಕೆ ಬೇಕಾದಂತಹ ಒಂದು ವಾತಾವರಣನೇ ಬೇರೆ, ಇದಕ್ಕೆ ಬೇಕಾದಂತಹ ಒಂದು ವಾತಾವರಣನೇ ಬೇರೆ. ಅದನ್ನು ತಡೆಗಟ್ಟುವ ಒಂದು ರಾಸಾಯನಿಕಗಳೇ ಬೇರೆ, ಇದನ್ನು ತಡೆಗಟ್ಟುವ ಒಂದು ರಾಸಾಯನಿಕವೇ ಬೇರೆ. ಹಾಗಾಗಿ ಇದು ಏನು ಕೇದಿಗೆ ರೋಗವನ್ನು ನಾವು ಯಾವಾಗ ತಡೆಗಟ್ಟಬಹುದು ಅಂತಂದ್ರೆ, ಒಂದು ಬೀಜೋಪಚಾರ ಮಾಡುವಾಗ ಟ್ರೈಕೋಡರ್ಮ ಬಳಸಿ ಅಂತ ಹೇಳಿದೆ, ಅದು ಒಳ್ಳೆಯದು ಉತ್ತಮ. ಅದರ ಜೊತೆಗೆ ಈ ರೋಗವನ್ನು ನಾವು ನೋಡಿದಾಗ ಸಸಿಯಲ್ಲಿ ಅಥವಾ ಎಲೆಗಳ ಬೆಳವಣಿಗೆ ಆಗುವಾಗ ನೋಡಿದಾಗ ಇದನ್ನು ನಾವು ರೆಡೋಮಿಲ್ MZ ಅಂತ ಹೇಳ್ತೀವಿ, ಅಂದ್ರೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಅಂತ ಹೇಳ್ತೀವಿ. ಇದನ್ನು ರೆಡಿಲಿ ನಮಗೆ ಯಾವುದೇ ತರಹದ ಫರ್ಟಿಲೈಸರ್ ಶಾಪಲ್ಲಿ ಸಿಗುತ್ತೆ. ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಇದನ್ನು ಪ್ರತಿ ಲೀಟರ್ಗೆ 2 ಗ್ರಾಂ ಪ್ರಮಾಣದಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು. ಅದಲ್ಲದೆ ಈಗ ನೂತನವಾಗಿ ಬರುವಂತಹ ಕೆಲವೊಂದು ರಾಸಾಯನಿಕಗಳಿದಾವೆ, ಕರ್ಜೆಟ್ ಅಂತ ಒಂದು ಬರುತ್ತೆ, ಇದು ತುಂಬಾ ಚೆನ್ನಾಗಿ ಈ ರೋಗಕ್ಕೆ ಒಂದು ಉಪಯೋಗವಾಗುತ್ತದೆ. ಇದರ ಒಂದು ಕಾಂಪೋಸಿಷನ್ ಏನಂದ್ರೆ ಸೈಮೋಕ್ಸಾನಿಲ್ ಪ್ಲಸ್ ಮ್ಯಾಂಕೋಜಬ್, ಅಂದ್ರೆ ಇದನ್ನು ಸಹಿತ ಪ್ರತಿ ಲೀಟರ್ಗೆ 2 ಗ್ರಾಂನಲ್ಲಿ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬಹುದು. ಅದೇ ತರನಾಗಿ ಇದರ ಜೊತೆಗೆ ಮೆಲೋಡಿ ಡಿಯೋ ಅಂತ ಬರುತ್ತೆ, ಅದನ್ನು ಸಹಿತ ಒಂದು ಫೆನಾಮಿಡಾನ್ ಪ್ಲಸ್ ಸೈಮೋಕ್ಸಾನಿಲ್, ಇದು ಕಾಂಬಿನೇಷನ್ ಅಲ್ಲಿ ಬರುವ ರಾಸಾಯನಿಕ ಶಿಲೀಂಧ್ರ ನಾಶಕಗಳೇನಾಗುತ್ತದೆ, ಒಂದು ರೋಗದ ಜೊತೆಗೆ ಇನ್ನೊಂದು ರೋಗವನ್ನು ತಡೆಗಟ್ಟುವ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಹಾಗಾಗಿ ರೈತರು ಬಳಸುವಾಗ ಹೆಚ್ಚಾಗಿ ಕಾಂಬಿ ಪ್ರಾಡಕ್ಟ್ ಅಂದ್ರೆ ಕಾಂಬಿನೇಷನ್ ಅಲ್ಲಿ ಇರುವಂತಹ ಒಂದು ಶಿಲೀಂಧ್ರ ನಾಶಕಗಳನ್ನು ಬಳಸುವುದು ಉತ್ತಮ ಅಂತ ನಾನು ತಮಗೆ ತಿಳಿಸಿಕೊಡ್ತಿದ್ದೇನೆ. ಈ ಒಂದು ಈರುಳ್ಳಿ ಬೆಳೆಯಲ್ಲಿ ಈ ಒಂದು ಜಂತು ಉಳುವಿನ ಒಂದು ಬಾಧೆ ಬರುತ್ತೆ ಅಂತ ಹೇಳಿದ್ರ, ಅಂದ್ರೆ ಈ ಹುಳು ಯಾವ ಕಾರಣಕ್ಕೆ ಬರುತ್ತೆ, ಯಾವ ಒಂದು ಹಂತದಲ್ಲಿ ಈರುಳ್ಳಿ ಬೆಳೆ ಇದ್ದಾಗ ಇದರ ಬಾಧೆ ಬರುತ್ತೆ, ಇದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಾ? ಈಗ ಜಂತು ಹುಳು ಅಂತ ಕೇಳಿದ್ದೀರಾ, ಸಾಮಾನ್ಯವಾಗಿ ಜಂತು ಹುಳು ಮನುಷ್ಯರಿಂದನೇ ಶುರುವಾಗಿದ್ದು. ಈಗ ಏನಾಗಿದೆ ಅಂತಂದ್ರೆ ಹೆಚ್ಚಾಗಿ ನಾವು ತುಂಬಾ ಪ್ಲಾಂಟೇಶನ್ ಕ್ರಾಪ್ಸ್ ಅಂದ್ರೆ ಈಗ ಗಾವ ಆಗಿರುವ ಇದು ಏನು ಪೇರು ಅಂತ ಹೇಳ್ತೀವಿ, ಪೇರುವಿನಲ್ಲಿ ಆಮೇಲೆ ಇತ್ತೀಚಿನ ಪ್ರಮಾಣದಲ್ಲಿ ನೋಡುವುದಾದ್ರೆ ನಾವು ದಾಳಿಂಬೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಜಂತು ಹುಳುವಿನ ಬಾಧೆಯನ್ನು ನಾವು ಕಾಣಬಹುದು. ಈ ಜಂತುವಿನ ಬಾಧೆ ಇಲ್ಲಿ ನಮ್ಮ ಈರುಳ್ಳಿ ಬೆಳೆಯಲ್ಲಿ ಮೇಜರ್ ಆಗಿ ನಾವು ಕಾಂಡ ಮತ್ತು ಗಡ್ಡೆಯ ಜಂತು ಹುಳು ಅಂತ ಹೇಳ್ತೀವಿ. ಅಂದ್ರೆ ಮೇಜರ್ ಆಗಿ ಇದು ಬರೋದು ಏನು ಅಂತಂದ್ರೆ ಕಾಂಡ ಮತ್ತು ಗಡ್ಡೆಗೆ ಬರುತ್ತೆ. ಅಂದ್ರೆ ಇದನ್ನ ಸ್ಟೆಮ್ ಅಂಡ್ ಬಲ್ಬ್ ನೆಮೆಟೋಡ್ ಅಂತ ಹೇಳ್ತೀವಿ. ಇದನ್ನ ಉಂಟು ಮಾಡುವಂತ ಒಂದು ಜಂತು ಹುಳು ಯಾವುದು ಅಂತಂದ್ರೆ ಡೈಟಿಲೆಂಕಸ್ ಡಿಸ್ಟ್ರಕ್ಟರ್ ಅಂತ ಹೇಳ್ತೀವಿ. ಈ ಜಂತು ಹುಳು ಏನಾಗುತ್ತಂದ್ರೆ ವಾತಾವರಣದಲ್ಲಿ ಇರೋದಿಲ್ಲ. ಈ ಜಂತು ಹುಳು ಏನಂತಂದ್ರೆ ಭೂಮಿಯಲ್ಲೇ ಇರುತ್ತದೆ. ಭೂಮಿಯಲ್ಲಿ ಯಾವಾಗ ಇರುತ್ತಂದ್ರೆ ಎಸ್ಪೆಷಲಿ ಭೂಮಿಯ ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ಮತ್ತು ಭೂಮಿಯ ಮಣ್ಣಿನಲ್ಲಿ ಹೆಚ್ಚಿನ ಒಂದು ಗಾಳಿಯ ಹವೆ ಇದ್ದಾಗ ಈ ಜಂತುವಿನ ಒಂದು ಬೆಳವಣಿಗೆ ಆಗುತ್ತದೆ. ಈ ಜಂತು ಹುಳು ಸಾಮಾನ್ಯವಾಗಿ ಏನಾಗುತ್ತಂತಂದ್ರೆ ಮಣ್ಣಿನಲ್ಲೇ ತಮ್ಮ ಸಂತಾನೋತ್ಪತ್ತಿ ಇರುವುದರಿಂದ ಇದು ತಮಗೆ ಯಾವಾಗ ಸರಿಯಾದ ಸಮಯದಲ್ಲಿ ಈ ಜಂತು ಹುಳು ಆ ಬೆಳೆ ಇದ್ದಾಗ ಮಾತ್ರ ಬರುತ್ತದೆ. ಈ ಬೆಳೆ ಇಲ್ಲ ಅಂತಂದ್ರೆ ಈ ರೋಗ ಇರೋದಿಲ್ಲ. ಹಾಗಾಗಿ ಇದು ಏನು ಅಂತಂದ್ರೆ ಸಾಮಾನ್ಯವಾಗಿ ಒಂದೇ ಬೆಳೆಯನ್ನ ಒಂದು 3-4 ವರ್ಷ ಬೆಳೆಯುವಾಗ ಈ ರೋಗವನ್ನು ನಾವು ಹೆಚ್ಚಾಗಿ ನೋಡಬಹುದು. ಜಂತುವಿನ ರೋಗ ಅಂದ್ರೆ ಈರುಳ್ಳಿನ ಬೆಳೆಯನ್ನೇ ಸತತವಾಗಿ 3-4 ವರ್ಷ ಬೆಳೆದಾಗ, ಅಂದ್ರೆ ಮೊನೋಕ್ರಾಪಿಂಗ್ ಅಂತ ಹೇಳ್ತೀವಿ ನಾವು, ಬೆಳೆದಾಗ ಈ ರೋಗವನ್ನು ನೋಡಬಹುದು. ಇದರ ಒಂದು ಬಾಧೆ ಯಾವ ತರ ಆಗಿರುತ್ತದೆ ಅಂತ, ಇದ್ರ ಕಂಪ್ಲೀಟ್ ಆಗಿ ಏನಾಗುತ್ತೆ ಅಂದ್ರೆ ಇದು ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತದೆ. ಅಂದ್ರೆ ಇದ್ರ ಸರಿಸುಮಾನ್ಯವಾಗಿ ನಮ್ದು ಈರುಳ್ಳಿಯ ಬೆಳೆ ಎಷ್ಟು ಅಂತಂದ್ರೆ ಒಂದು 35-40 ಸೆಂಟಿಮೀಟರ್ ಹೈಟ್ ಹೋಗುತ್ತೆ. ಬಟ್ ಇದರ ಬಾಧೆಯಿಂದ ಏನಾಗುತ್ತೆ ಅಂತಂದ್ರೆ ಇದ ಈರುಳ್ಳಿಯ ಒಂದು ಹೈಟ್ ಏನಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿ 15-20 ಸೆಂಟಿಮೀಟರ್ಗೆ ಕುಂಠಿತವಾಗ್ಬಿಡುತ್ತೆ. ಏನಾಗುತ್ತೆ ಅಂತಂದ್ರೆ ಇದು ಈರುಳ್ಳಿ ಬೆಳೆಯಲ್ಲಿರುವಂತ ಎಲ್ಲಾ ಪೋಷಕಾಂಶಗಳನ್ನು ಹೀರ್ಕೊಂಡು ಏನಾಗುತ್ತೆ ಅಂದ್ರೆ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತವೆ. ಆಮೇಲೆ ಇದು ಹೆಚ್ಚಾಗಿ ಯಾವಾಗ ಕಂಡು ಬರುತ್ತದೆ ಅಂತಂದ್ರೆ ಕಾಂಡ ಮತ್ತು ಗಡ್ಡೆ ಬೆಳವಣಿಗೆ ಹಂತದಲ್ಲಿ ಕಂಡು ಬರುತ್ತದೆ. ಗಡ್ಡೆ ಬೆಳವಣಿಗೆ ಹಂತದಲ್ಲಿ ಇದ್ದಾಗ ಏನಂತಂದ್ರೆ ಇದಕ್ಕೆ ಬೇಕಾದಂತಹ ಪೋಷಕಾಂಶಗಳು ಇಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಿಗುವುದರಿಂದ ಎಲ್ಲಾ ಗಡ್ಡೆಯಲ್ಲೂ ಸಹಿತ ಈ ಒಂದು ಜಂತು ಹುಳುವಿನ ಅಂಶವನ್ನು ಸಹಿತ ನಾವು ನೋಡಬಹುದು. ಇದು ಏನಾಗುತ್ತಂದ್ರೆ ತದನಂತರ ಏನಾಗುತ್ತೆ ಅಂತಂದ್ರೆ ಇದರ ತೀವ್ರತೆ ಹೆಚ್ಚಾದಾಗ ಇದನ್ನು ಕೊಳೆಯುವುದನ್ನು ನಾವು ಸಹಿತ ನೋಡಬಹುದು. ಗಡ್ಡೆಗಳನ್ನ ಯಾಕಂದ್ರೆ ಈ ಜಂತು ಹುಳುಗಳು ಸಹಿತ ಕೆಮಿಕಲ್ಸ್ ಗಳನ್ನ ರಿಲೀಸ್ ಮಾಡುತ್ತವೆ ಗಿಡಗಳಲ್ಲಿ. ರಿಲೀಸ್ ಮಾಡಿದಂತ ಒಂದು ಕೆಮಿಕಲ್ ರಾಸಾಯನಿಕಗಳು ಏನಿರುತ್ತಂದ್ರೆ ಗಡ್ಡೆಗಳ ಕೊಳೆಯುವಿಕೆಗೆ ಕಾರಣವಾಗ್ತವೆ. ಹಾಗಾಗಿ ಸಹಿತ ನಾವು ಈ ಜಂತುವಿನ ಒಂದು ಹತೋಟಿ ಮಾಡುವುದು ಒಂದು ಪ್ರಮುಖ ಪಾತ್ರವಾಗಿರುತ್ತದೆ. ಅಂದ್ರೆ ಸಾಕಷ್ಟು ನಮ್ಮ ಕೃಷಿಕರು ವರ್ಷದ ಎಲ್ಲಾ ಕಾಲದಲ್ಲೂ ಈ ಒಂದು ಈರುಳ್ಳಿ ಬೆಳೆಯನ್ನ ಬೆಳೆಯುವಂತದ್ದನ್ನ ನಾವು ನೋಡಿದೀವಿ. ಮಳೆಗಾಲದಲ್ಲಿ ಬೆಳೀತಾರೆ, ಹಿಂಗಾರಿಯಲ್ಲಿ ಬೆಳೀತಾರೆ, ಬೇಸಿಗೆಯಲ್ಲೂ ಬೆಳೀತಾರೆ. ನೀವು ಹೇಳಿದಂತ ಇಷ್ಟೆಲ್ಲ ರೋಗಗಳು ಅಂದ್ರೆ ಯಾವ ಕಾಲದ ಬೆಳೆಗೆ ಹೆಚ್ಚಾಗಿ ಬರುತ್ತವೆ ಅಂತ ಹೇಳ್ತೀರಾ? ಈ ರೋಗಗಳು ಹೆಚ್ಚಾಗಿ ಬರುವುದು ಮುಂಗಾರು ಬೆಳೆಯಲ್ಲಿ. ಇದು ಡ್ರೈ ರೀಜನ್ ಇರೋದ್ರಿಂದನು ಸಹಿತ, ಬಟ್ ಮಳೆ ಪ್ರಮಾಣ ಇರೋದು ಮುಂಗಾರಿನಲ್ಲೇನೆ. ಕೆಲವೊಬ್ರು ಮಾತ್ರ ಏನು ಕಡಲೆ ಗೋಧಿ ಮಾತ್ರ ಹಿಂಗಾರಿನಲ್ಲಿ ತಗೋತಾರೆ ಈ ಭಾಗದಲ್ಲಿ, ಬಟ್ ಕಡಲೆ ಒಂದು ಮೇಜರ್. ಆದ್ರೆ ಮುಂಗಾರಿನಲ್ಲಿ ಈ ರೋಗದ ಅತಿಯಾಗಿ ಈರುಳ್ಳಿ ಬೆಳೆಯಲ್ಲಿ ಬರುವಂತ ರೋಗಗಳು ಮುಂಗಾರಿನಲ್ಲೇ ಜಾಸ್ತಿ ಪ್ರಮಾಣದಲ್ಲಿ ಬರುವಂತದ್ದು. ಇದನ್ನ ನಾವು ಇಲ್ಲಿ ಯಾಕೆ ಈ ಸಮಯದಲ್ಲಿ ಪ್ರಸ್ತುತ ಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇದು ಒಂದು ಸರಿಯಾದ ಸಮಯ ರೈತರಿಗೆ ಈರುಳ್ಳಿ ಗಡ್ಡೆ ಕೊಳೆ ಬಗ್ಗೆ ಮತ್ತೆ ಈರುಳ್ಳಿ ಎಲೆ ನೇರಳೆ ಮಚ್ಚೆ ರೋಗದ ಬಗ್ಗೆ ನಾವು ತಿಳಿಸಿಕೊಡ್ಲಿಕ್ಕೆ. ಹಾಗಾಗಿ ಮುಂಗಾರುವಿನಲ್ಲಿ ಬರುವಂತದ್ದು ಪ್ರಮುಖವಾದ ಈರುಳ್ಳಿ ಬೆಳೆಯ ರೋಗಗಳಿವು. ಮತ್ತು ಕೇದಿಗೆ ರೋಗವನ್ನು ನಾವು ಹೆಚ್ಚಾಗಿ ಏನು ಅಂತಂದ್ರೆ ಹಿಂಗಾರಿನಲ್ಲಿ ಕಾಣಬಹುದು, ಬಟ್ ಪ್ರಮುಖವಾಗಿ ಅಂತಂದ್ರೆ ಮುಂಗಾರಿನಲ್ಲಿ ನೇರಳೆ ಮಚ್ಚೆ ರೋಗ, ಈರುಳ್ಳಿ ಗಡ್ಡೆ ಕೊಳೆ ರೋಗ ಮತ್ತು ಜಂತು ಹುಳಿಯನ ರೋಗವನ್ನು ನೋಡಬಹುದು ಇಲ್ಲಿ. ಅಂದ್ರೆ ಈರುಳ್ಳಿ ಗಡ್ಡೆ ಕೊಳೆ ರೋಗ ಅಂತಂದ್ರೆ ಹೆಚ್ಚಾಗಿ ಮಳೆ ಬಂದಾಗಲೇ ಬರುವಂತ ಒಂದು ರೋಗ ಅಂತ ಹೇಳ್ಬೋದಲ್ಲ? ಹೌದು ಹೌದು ಹೌದು. ಮೇಡಮ್, ಈ ಒಂದು ಈರುಳ್ಳಿ ಬೆಳೆಯಲ್ಲಿ ಸಾಕಷ್ಟು ರೋಗಗಳ ಬಗ್ಗೆ ನೀವು ಮಾಹಿತಿಯನ್ನು ಕೊಟ್ಟಿರ. ಯಾವ ಕಾರಣಕ್ಕೆ ಬರ್ತವೆ, ಅವನ್ನ ಯಾವ ರೀತಿ ನಾವು ಹತೋಟಿ ಮಾಡಿ ಈರುಳ್ಳಿ ಬೆಳೆಯಲ್ಲಿ ಉತ್ತಮವಾದ ಒಂದು ಇಳುವರಿ ಪಡಿಬಹುದು ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿರ. ಅಂದ್ರೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ರೈತರಿಗೆ ಈ ಒಂದು ಈರುಳ್ಳಿ ಬೆಳೆಯ ಬಗ್ಗೆ, ಅದರಲ್ಲೂ ಈ ರೋಗಗಳ ಬಗ್ಗೆ ನಿಮ್ಮನ್ನು ಯಾವ ರೀತಿ ನಮ್ಮ ರೈತರು ಸಂಪರ್ಕ ಮಾಡಬಹುದು? ತಾವು ಹೆಚ್ಚಿನ ಮಾಹಿತಿಗಾಗಿ ತಮಗೇನಾದರೂ ಮಾಹಿತಿ ಬೇಕು ಅಂತಂದ್ರೆ, ನಾವು ಇಲ್ಲೇ ತೋಟಗಾರಿಕಾ ಮಹಾವಿದ್ಯಾಲಯ ಬಬ್ಬೂರು ಫಾರಂ ಹಿರಿಯೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಿಕೆ ಕೆಲಸ ಮಾಡ್ತಿದ್ದೇನೆ. ಮೊಬೈಲ್ ನಂಬರ್ನ ತಿಳಿಸ್ಕೊಡ್ತೀನಿ, ಆ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡೆದುಕೊಳ್ಬಹುದು. ನನ್ನ ದೂರವಾಣಿ ಮೊಬೈಲ್ನ ಸಂಖ್ಯೆ 8748068995. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 8748068995. ಒಳ್ಳೇದು ಮೇಡಮ್. ಇಲ್ಲೇ ತನಕ ಈ ಒಂದು ಈರುಳ್ಳಿ ಬೆಳೆಯಲ್ಲಿ ಬರತಕ್ಕಂತ ರೋಗಗಳು ಯಾವ್ಯಾವು, ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಈರುಳ್ಳಿ ಬೆಳೆಯಲ್ಲಿ ಬರುವ ರೋಗಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುದೇವಿ ವಿ ನವಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800420223ಗೆ ಕರೆ ಮಾಡಿ. ಕೆಳಗ್ರಿ, ನಾವು ನೀವು ಮಾತಾಡ್ತಾ ಇದ್ರೇನೆ ಚಂದ ಅಲ್ವಾ? ಹಾಗಾಗಿ ನಾನು ಕಿಸಾನ್ ವಾಣಿ ಕೃಷಿರಂಗ ಈ ಕಾರ್ಯಕ್ರಮ ಮುಗಿಯೋ ಹೊತ್ತಿಗೆ ಒಂದು ಪ್ರಶ್ನೆಯನ್ನ ಕೊಡ್ತೇನೆ. ಆ ಪ್ರಶ್ನೆಗೆ ಉತ್ತರವನ್ನು ನಾನು 8 ಗಂಟೆ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಉತ್ತರವನ್ನು ಹೇಳ್ತೇನೆ. ಹಾಗೆ ನಿಮ್ಮ ಹೆಸರುಗಳನ್ನು ಕೂಡ ಹೇಳ್ತೇನೆ. ಕಾಯ್ತಾ ಇರಿ ನಮ್ಮ ಪ್ರಶ್ನೆಗಾಗಿ. ಇದೀಗ ಕೇಳೋಣ ಒಂದು ಜನಪದ ಗೀತೆಯನ್ನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ. ತಕ್ಕಡ ತಕ್ಕಡ ತಕ್ಕಡ ತಕ್ಕಡ ತಕ್ಕಡ ತಾಳತ್ತ ಥಯ್ಯ ತಕ್ಕ ಥಯ್ಯ ತಕ್ಕ ಥಯ್ಯ ತಕ್ಕ ಥಯ್ಯತ ಓ ತಕ್ಕಡ ತಕ್ಕಡ ತಾಳತ್ತ ತಾಳಮೇಳ ಹಾಕುತ್ತ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು ತಕ್ಕಡ ತಕ್ಕಡ ತಾಳತ್ತ ತಾಳಮೇಳ ಹಾಕುತ್ತ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು ಕಾಲು ನಿಲ್ಲಲು ಚಂದಿ ಕೋಲು ಕುಣದಾಡು ಸುದ್ದಿ ಕೇಳಿ ಮಡಕೆಲಿರೋ ಬೇಳೆಕಾಳು ನಗದಾಡ್ತಿತ್ತು ಮಡಕೆಲಿರೋ ಬೇಳೆಕಾಳು ನಗದಾಡ್ತಿತ್ತು ಮಡಕೆಲಿರೋ ಬೇಳೆಕಾಳು ನಗದಾಡ ಸುದ್ದಿ ಕೇಳಿ ಕುಡಿಕೆಲಿರೋ ಸಾಸಿವೆ ಕಾಳು ಕುಣದಾಡ್ತಿತ್ತು ತಕ್ಕಡ ತಕ್ಕಡ ತಾಳತ್ತ ತಕ್ಕಡ ತಕ್ಕಡ ತಾಳತ್ತ ತಾಳ ಬೇಳ ಹಾಕುತ್ತ ಇವರ ಕೈಯೂ ನಿಲ್ಲಲ್ಲೋ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ ಎಲ್ಲಿರೋ ಸಾಸಿವೆ ಕಾಳು ಕುಣದಾಡು ಸುದ್ದಿ ಕೇಳಿ ಹಿತ್ತಲಲ್ಲಿರೋ ಬದನೆಕಾಯಿ ಹಿಗ್ಗೋಗುತ್ತಿತ್ತು ಹಿತ್ತಲಲ್ಲಿರೋ ಬದನೆಕಾಯಿ ಹಿಗ್ಗೋದ ಸುದ್ದಿ ಕೇಳಿ ಅಂದ ಕಾರಣ ಬೆಳ್ಳುಳ್ಳಿ ಚೆಲ್ಲಾಡುತ್ತಿತ್ತು ತಕ್ಕಡ ತಕ್ಕಡ ತಾಳುತ್ತ ತಕ್ಕಡ ತಕ್ಕಡ ತಾಳುತ್ತ ತಾಳ ಬೇಳ ಹಾಕುತ್ತ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ ಅಂದಗರನ ಬೆಳ್ಳುಳ್ಳಿ ಚೆಲ್ಲಾಡೋ ಸುದ್ದಿ ಕೇಳಿ ಇಳಿಗೆ ಮಣಿಯಾಗಿ ಈರುಳ್ಳಿ ಕೊಚ್ಚಾಡ್ತಿತ್ತು ಇಳಿಗೆ ಮಣಿಯಾಗಿ ಈರುಳ್ಳಿ ಕೊಚ್ಚಾಡೋ ಸುದ್ದಿ ಕೇಳಿ ಚಿಪ್ಪನಾಗಿರೋ ಕೊಬ್ಬರಿ ಚೂರು ಜಿಗಿದಾಡುತ್ತಿತ್ತು ತಕ್ಕಡ ತಕ್ಕಡ ತಾಳತ್ತ ಹಾಯ್ ತಕ್ಕಡ ತಕ್ಕಡ ತಾಳತ್ತ ತಾಳ ಮೇಳ ಹಾಕುತ್ತ ಇರೋ ಕೊಬ್ಬರಿ ಚೂರು ಜಿಗದಾಡು ಸುದ್ದಿ ಕೇಳಿ ಕೊಟ್ಟಿಗೆಯಲ್ಲಿದ್ದ ಕೊಂಬಿನ ಟಗರು ಒತ್ತಾಡ್ತಿತ್ತು ಕೊಟ್ಟಿಗೆಯಲ್ಲಿದ್ದ ಕೊಂಬಿನ ಟಗರು ಒತ್ತಾಡ ಸುದ್ದಿ ಕೇಳಿ ಮೂಲೆಯಲ್ಲಿದ್ದ ಕುಡುಗೋಲು ಮಸದಾಡ್ತಿತ್ತು ತಕ್ಕಡ ತಕ್ಕಡ ತಾಳುತ್ತ ತಕ್ಕಡ ತಕ್ಕಡ ತಾಳುತ್ತ ತಾಳ ಮೇಳ ಹಾಕುತ್ತ ಕುಡುಗೋಲು ಮಸದಾಡು ಸುದ್ದಿ ಕೇಳಿ ಹಾಸುಗಲ್ಲು ಗುಂಡು ಕಲ್ಲು ಗುದ್ದಾಡ್ತಿತ್ತು ಹಾಸುಗಲ್ಲು ಗುಂಡು ಕಲ್ಲು ಗುದ್ದಾಡ್ತಿತ್ತು ಹಾಸುಗಲ್ಲು ಗುಂಡು ಕಲ್ಲು ಗುದ್ದಾಡ ಸುದ್ದಿ ಕೇಳಿ ಮಡಿಕೆಯೊಳಗೆ ಮಸಾಲೆ ಕಮ್ಮಂತಿತ್ತು ತಕ್ಕಡ ತಕ್ಕಡ ತಾಳತ್ತ ಹಾಯ್ ತಕ್ಕಡ ತಕ್ಕಡ ತಾಳತ್ತ ತಾಳ ಮೇಳ ಹಾಕುತ್ತ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ ಮಡಕೆಯೊಳಗೆ ಮಸಾಲೆ ಕಮ್ಮನ್ನು ಸುದ್ದಿ ಕೇಳಿ ಇದ್ದ ಬದ್ದ ನೆಂಟ್ರೆಲ್ಲ ಊಟಕ್ಕೆ ಬಂದಿದ್ರು ಇದ್ದ ಬದ್ದ ನೆಂಟ್ರೆಲ್ಲ ಊಟಕ್ಕೆ ಬಂದ ಸುದ್ದಿ ಕೇಳಿ ಅತ್ತೆ ಸೊಸೆ ಗಂಡ ಹೆಂಡತಿ ಗುದ್ದಾಡುತ್ತಿದ್ರು ತಕ್ಕಡ ತಕ್ಕಡ ತಾಳುತ್ತ ಹೈ ತಕ್ಕಡ ತಕ್ಕಡ ತಾಳುತ್ತ ತಾಳ ಮೇಳ ಹಾಕುತ್ತ ಕಾಲು ನಿಲ್ಲಲು ಇವರ ಕೈಯೂ ನಿಲ್ಲಲು ಹಾಯ್ ತಕ್ಕಡ ತಕ್ಕಡ ತಾಳತ್ತ ತಾಳ ಮೇಳ ಹಾಕುತ್ತ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ ತಕ್ಕಡ ತಕ್ಕಡ ತಾಳತ್ತ ತಾಳ ಮೇಳ ಹಾಕುತ್ತ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ ಕೆಳಗ್ರೆ ನಾನು ಹೇಳಿದ್ದೆ

ಕೇಳಿದ್ರೆ ನಾನು ಹೇಳಿದ್ದೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಮುಗಿಯೋ ಹೊತ್ತಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಅಂತ ನೀವೆಲ್ಲರೂ ಕೂಡ ತಯಾರಿದ್ದೀರಿ ಅಂತ ಭಾವಿಸ್ತೀನಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9448624023 ಸಂದೇಶವನ್ನ ಕಳಿಸಿ ನಿಮ್ಮ ಉತ್ತರಗಳನ್ನ ನಮಗೆ ತಲುಪಿಸಿ. ನಾನು ನಿಮ್ಮ ಉತ್ತರಗಳ ನಿರೀಕ್ಷೆಯಲ್ಲಿರ್ತೇನೆ 8 ಗಂಟೆ ಹೊತ್ತಿಗೆ. ಪ್ರಶ್ನೆ ಬಂತು, ಏನು ಪ್ರಶ್ನೆ ಅಂದ್ರೆ, ಇವತ್ತು ಗಾದೆಯನ್ನ ನಾನು ಪ್ರಶ್ನೆಯಾಗಿ ಕೊಡ್ತಾ ಇದ್ದೇನೆ. ಅರ್ಧ ಗಾದೆಯನ್ನ ನಾನು ಹೇಳ್ತೇನೆ, ಇನ್ನು ಉಳಿದ ಅರ್ಧ ಗಾದೆಯನ್ನ ನೀವು ಫಿಲ್ ಮಾಡಿ, ಡ್ಯಾಶ್ ಕೊಟ್ಟಿರ್ತೀನಿ, ಅದನ್ನ ಡ್ಯಾಶ್ ನ ಫಿಲ್ ಮಾಡಿ ನೀವು ನನಗೆ ಕಳಿಸ್ಬೇಕು. ಏನಪ್ಪ ಅಂತ ಹೇಳಿದ್ರೆ, ಅರಸನ ಕುದುರೆ ಡ್ಯಾಶ್ ಈ ಗಾದೆಯನ್ನ ಪೂರ್ಣ ಮಾಡಿ ನೀವು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಗೆ ಸಂದೇಶವನ್ನ ಕಳಿಸಿ ನಿಮ್ಮ ಉತ್ತರವನ್ನ ನಮಗೆ ತಲುಪಿಸಿ ಅಂತ ಹೇಳ್ತಾ ನಾನು ನಿಮ್ಮ ಉತ್ತರಗಳ ನಿರೀಕ್ಷೆಯಲ್ಲಿ 8 ಗಂಟೆ ಹೊತ್ತಿಗೆ. ಇದೀಗ ಮತ್ತೊಂದು ಜನಪದ ಗೀತೆಯನ್ನ ಕೇಳಿ ಬರೋಣ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ. ಬೀದಿ